ಮಗೆ ಮೊಗ ಚಲುವೆ ಖಗವಾಹನ ಪ್ರಿಯೆ, ನಗೆ ಮೊಗ ಚಲುವೆ ಖಗವಾಹನ ಪ್ರಿಯೆ, ಜಗದೊಡೆಯನ ತೋರೆ ಜಗದೊಡೆಯನ ತೋರೆ, ನಗಧರನ ನಿತ್ಯ ಬಗೆ ಬಗೆ ಲೀಲೆಯ, ನಗಧರನ ನಿತ್ಯ ಬಗೆ ನಗೆ ಮೊಗ ಚಲುವೆ ಖಗವಾಹನ ಪ್ರಿಯೆ, ನಗೆ ಮೊಗ ಚಲುವೆ ಖಗವಾಹನ